ಬರುವ ಸಂಭ್ರಮ ಅಂತಂದೊಡೆ ಉಳ್ಮೆ ಭಾಗವಾಯಿತು. ಆದಿಶೇಷನು ತಲೆ ಬಗ್ಸಿದನು, ಕೋರ್ಮನು ಹೊರಳಾಡದೆ ಹೊರಳಾಡಿದನು, ಸೂರ್ಯ ಚಂದ್ರಮರು ದಿಕ್ಕು ತಿಳಿದೆ ಪಲಾಯನ ಮಾಡಿದರು. ಆವಾಗೆ ನಮ್ಮ ವೀರಾದಿ ವೀರಭದ್ರನು ಕೆಂಡದ ಓಗಳಿ ನಾಡುತ್ತಾ ಕಂಡ ಭೈರಂಡನಾಗೆ ದಕ್ಷ ಬ್ರಹ್ಮನ ಬರುವ ಸಂಭ್ರಮದಲ್ಲಿ ಚಂಡ ಕೀರ್ತಿಗಳು ಪರ ಕೊಡ್ತಿರುವರು. ಹೇ ದೇವ, ಪುಷ್ಪದ ಮಳೆಗರೆದಿತು, ಅಗ್ನಿ ಮಾಯವಾಯಿತು, ಜಲಪತ್ತಿ ಹೋಯಿತು, ದೇವಾನು ದೇವತೆಗಳು ಭರಿತರಾಗೆ ತಮ್ಮ ದಿಕ್ಕನ್ನು ಬಿಟ್ಟು ಬದಲಾಯಿಸಿ ಆಗ ನಮ್ಮ ವೀರಾದಿ ವೀರಭದ್ರನು ಕೆಂಡದ ಒಕ್ಕಡಿ ನಾಡುತ್ತ ಸರ್ಪಿನ ಮೇಲೆ ನಿಂತು ಸೂರ್ಯ ಚಂದ್ರಾದಿಗಳು ಏ ದೇವ ಸೂರ್ಯ ಚಂದ್ರಾಮರು ನಮ್ಮ ದಿಕ್ಕನ್ನು ಬಿಟ್ಟು ಬದಲಾಯಿಸಿರುವರು. ಏ ಶಂಭು, ಆಕಾಶ ಕತ್ತಲವಾಯಿತು, ಸೂರ್ಯ ಉದಯವಾದನು, ಚಂದ್ರ ಬೆಳಕು ತಂಪು ಕೊಡ್ತಾ ಹೋಗ್ತಿರುವನು. ಇತ್ತರಾಗಿ ನಮ್ಮ ವೀರಾದಿ ವೀರಭದ್ರನು ಹೋಗ ದಕ್ಷ ಬ್ರಹ್ಮನ ಬಳಿಗೆ ಹೋಗಿ ಕೇಳು, ನಮ್ಮ ತಂದೆಯಾದ ಪರಮಾತ್ಮನು ನಮ್ಮ ತಂದೆಯಾದ ಪರಶಿವನ ಅಪ್ಪಣೆ ಮೇರೆಗಾಗಿ ತನ್ನ ಕೋಪಾಚಾರದಿಂದ ಕ್ಷಣವೇ ನಾನು ಉದ್ಧವಾಗಿ ಬಂದಿರು ಉದ್ಭವಿಸಿ ಬಂದಿದ್ದಕ್ಕಾಗಿ ಮೂರು ಲೋಕದಲ್ಲಿ ವೀರೋಧಿ ವೀರಭದ್ರನ ನೆನೆಸಿಕೊಂಡಿರುವನು. ಬಂದ ಭಕ್ತಾದಿಗಳಿಗೆಲ್ಲ ಬೇಡಿದ ಭಕ್ತಾದಿಗಳಿಗೆಲ್ಲ ಇಷ್ಟಾರ್ಥವನ್ನು ನೀಡುತ್ತಾ ಕೇಳಿದವರಿಗೆ ಇಷ್ಟವನ್ನು ಕೊಟ್ಟು ಏ ದೇವ ಮುದ್ದು ಮಾರುತಿಗೆ ಇಷ್ಟ ಲಿಂಗ ಧಾರಣ ಮಾಡಿರುವರು. ಈ ಪ್ರಕಾರವಾಗಿ ಹರನೊಡನೆ ಎನ್ನ ತಂದೆಯಾದ ಪರಮಾತ್ಮನ ಅಪ್ಪಣೆ ಪಡೆದುಕೊಂಡು ಬಂದಿರುವೆ. ಭೂಲೋಕದಲ್ಲಿ ದಿಕ್ಕು ದಿಕ್ಕಿನಲ್ಲಿ ಈ ನನ್ನ ಸ್ತೋತ್ರ ಮಾಡುವವರಿಗೆ ಹೇ ಯಾವ ಕಷ್ಟ ನಷ್ಟಗಳು ಬರಬಾರದೆಂದು ಪರಮಾತ್ಮನ ಅಪ್ಪಣೆಯನ್ನು ಪಡೆದ ಹೋಗಬೇಕೆಂದಾಗ ಅದು ಸಂಭ್ರಮವಂತೆಂದೊಡೆ ಹೇ ದೇವ ಹಾರಿ ಹಾಕಿದ ಕಾಶಿ ಹುರಿ ಮಾಡಿ ತಿದ್ದ ಮೇಸಿ ವೀರಾದಿ ವೀರಭದ್ರನು ಮೂರು ಲೋಕದಲ್ಲಿ ಉತ್ಪತ್ತಿಯಾಗಿ ಎಲ್ಲ ಭಕ್ತಾದಿಗಳಿಗೆ ಶಾಂತ ಗುಣವನ್ನು ಪುಟ್ಟಿ ಎಲ್ಲರನ್ನು ಸಂರಕ್ಷಣೆಯನ್ನು ಮಾಡುತ್ತಾ ತೆರೆಗಿಳಿದ ಬಂದ ಪರಮಾತ್ಮ ವೀರಾದಿ ವೀರಭದ್ರನು ಭೂಲೋಕದಲ್ಲಿ ಜನಿಸಿ ಮೂರು ಲೋಕದಲ್ಲಿ ಅವನ ಅವತಾರಗೈದು ಪರಶಿವನ ಅಪ್ಪಣೆ ಪ್ರಕಾರವಾಗಿ ಆಡು ನುಡಿಗಳಲ್ಲಿ ನುಡಿಯುತ್ತಿರುವಾಗ ಎಲ್ಲಾದರೂ ವೀರಭದ್ರ ವೀರನನ್ನು ನೆನೆಸಿಕೊಂಡು ಪರಶಿವನ ಅಪ್ಪಣೆಯನ್ನು ಪಡೆದ ಇದುವರೆಗೆ ಕಾಡಶೆಟ್ಟಿಹಳ್ಳಿಯ ಚನ್ನಬಸಪ್ಪ ಸಂಗಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಒಡಬು ಕೇಳಿದ್ರಲ್ಲ, ಈಗ ಮರೆಪದಾಸರ್ ಅವರಿಂದ ಒಂದು ತತ್ವಪದ ಕೇಳೋಣಂತ. ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು, ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು. ಕರೆಯ ಬರುತ್ತಾರೆಂದು ದಾರಿಯನು ನೋಡಿದೆನು, ಕರೆಯ ಬರುತ್ತಾರೆಂದು ದಾರಿಯನು ನೋಡಿದೆನು. ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು, ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು. ನೀರ ಹೊಳೆಯಲ್ಲಿ ನಿಂತು ದಾರಿಯನು ನೋಡಿದೆನು, ಬಾರದಿರೆ ಮನದೊಳಗೆ ಬಹಳ ಕೊರಗಿದೆನು. ಯಾರೋ ಬರುತ್ತಾರೆಂದು ಮಾಳಿಗೆಯ ನೇರಿದೆನು, ಯಾರೋ ಬರುತ್ತಾರೆಂದು ಮಾಳಿಗೆಯ ನೇರಿದೆನು. ದೂರ ಕಣ್ಣಿಗೆ ಯಾರು ಕಾಣದೆ ಮರುಗಿದೆ ನೋಡಮ್ಮ, ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು, ಕಿರಿಮಗಳು ನಾ ನಮ್ಮ ನೆರೆ ನಂಬಿ ಕುಳುತಿಹನು. ಬಂದವರ ಬರುವವರ ನಿಂತವರ ನೆರೆದವರ ಮುಂದಾಗಿ ಕೇಳಿದನು ಹೇಳಲಿಲ್ಲೇನೇನು. ತಂದೆ ತಾಯಿಯ ನೆನಸಿ ಕಣ್ಣೀರು ಸುರಿಸಿದನು, ತಂದೆ ತಾಯಿಯ ನೆನಸಿ ಕಣ್ಣೀರು ಸುರಿಸಿದನು. ಎಂದಿಗೆ ತವರವರನ್ನ ಕರಿಯ ಬರುತ್ತಾರಮ್ಮ, ಕಿರಿಮಗಳು ನಾನಮ್ಮನೆರೆ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮನೆರೆ ನಂಬಿ ಕುಳುತಿಹನು